ಕೊಯ್ಲಿಗೆ ಬರ್ತದೆ ಅಂತ ಹೇಳುವ ಸಂದರ್ಭಗಳಲ್ಲಿ ಅಡಿಯಿಂದಲೇ ಸಾಯಲಿಕ್ಕೆ ಶುರುವಾಗ್ತದೆ. ನಿಧಾನ ಸೊರಗ ರೋಗ ಆಗಲಿ, ಶೀಘ್ರ ಸೊರಗ ರೋಗ ಆಗಲಿ, ಅಂಥದ್ರ ಪ್ರಕಾರ ಇದನ್ನು ಒಂದು ನಮಗೆ ನಮ್ಮ ಪರಿಚಯದ ಮುಖಾಂತರ ಡಿ ಸಿ ಆರ್ ಪುತ್ತೂರು ವಿಜ್ಞಾನಿಗಳ ಸಂಶೋಧನಾ ನಿರ್ದೇಶನಾಲಯ ಅವರ ವಿಜ್ಞಾನಿಗಳ ಸಂಪರ್ಕದಲ್ಲಿ ನಮಗೆ ಈ ಕಾಡು ಹಿಪ್ಪಳಿ, ಬ್ರೆಜಿಲಿಯನ್ ಹಿಪ್ಪಳಿ ಅನ್ನೋದು ನಮ್ಮ ಸಂಪರ್ಕಕ್ಕೆ ಸಿಕ್ಕಿತು. ಆ ನಂತರ ನಾವು ಅದನ್ನು ತಂದು ಅದಕ್ಕೆ ಗ್ರಾಫ್ಟಿಂಗ್ ಮಾಡಿ ಸ್ವಲ್ಪ ಪ್ರಾರಂಭದಲ್ಲಿ ಅವರು ನಮಗೆ ಕಟ್ಟಿರ್ತಕ್ಕಂತಹ ಹಿಪ್ಪಳಿ ಗಿಡವನ್ನೇ ಕೊಟ್ಟರು, ತಕೊಂಡೋಗಿ ನೆಡಿ. ಎಷ್ಟು ಗಿಡಗಳು? ಸಾಧಾರಣ ಒಂದು 25-30 ಅಂದಾಜು ಕೊಟ್ಟರು. ಆ ನಂತರ ನಾವು ಅವರ ಸಂಪರ್ಕದಲ್ಲೇ ಬರೀ ಹಿಪ್ಪಳಿ ಗಿಡಗಳನ್ನೇ ತಂದು ತೊಟ್ಟೆಗೆ ಹಾಕಿಬಿಟ್ಟು ಬೆಳೆಸಿ 3 ಫೀಟ್ ಅಂದಾಜು ಬೇಕು ಅಂತೇಳಿ ಯೋಚನೆ ಮಾಡಿದ್ದು. 3 ಫೀಟ್ ಅಂದಾಜು ಬರುವಾಗ ನಾವೇ ಅದನ್ನು ಗ್ರಾಫ್ಟಿಂಗಿಗೆ ಪ್ರಯತ್ನ ಪಟ್ಟು ನಮ್ಮ ಸ್ನೇಹಿತರನ್ನು ಕರೆಸಿಬಿಟ್ಟು ಅವರ ಮುಖಾಂತರ ನಾವು ಗ್ರಾಫ್ಟಿಂಗ್ ಅನ್ನು ಕಳೆದುಕೊಂಡೆವು. ನಂತರ ಇವಾಗ ಪ್ರತಿ ವರ್ಷ ನಾವೇ ಗ್ರಾಫ್ಟಿಂಗ್ ಮಾಡ್ತಾ ಇದ್ದೇವೆ. ಹಾಗೆ ಈಗ ಸಾಂಪ್ರದಾಯಿಕವಾಗಿ ಸಸ್ಯ ಅಭಿವೃದ್ಧಿ ಮಾಡಿರುವಂತಹ ಈ ಕಾಳು ಮೆಣಸು ಇರ್ತದೆ, ಅದು ಪಣಿಯೂರಾಗ್ಬೋದು, ಕರಿಮುಂಡಾಗ್ಬೋದು, ಬೇರೆ ಬೇರೆ ತಳಿಗಳಿವೆ. ಇದನ್ನು ನೆಟ್ಟು ಬೆಳೆಸುವುದಕ್ಕೂ ಈ ಕಸಿ ಗಿಡಗಳನ್ನು ನೆಟ್ಟು ಬೆಳೆಸುವುದಕ್ಕೂ ಏನಾದರೂ ವ್ಯತ್ಯಾಸ ಉಂಟಾ? ಈಲ್ಡಿಂಗ್ ಅಲ್ಲಿ ತುಂಬಾ ವ್ಯತ್ಯಾಸ ಕಾಣಬಹುದು ನೆಡುವ ಕೃಷಿ ಕ್ರಮದಲ್ಲಿ. ಉಂಟು, ಅಂದ್ರೆ ಸಾಂಪ್ರದಾಯಿಕ ಬಳ್ಳಿಗಳನ್ನು ನಾವು ದೂರ ನೆಡ್ತೇವೆ. ಯಾವುದು ಮರದ ಬುಡದಿಂದ ಸ್ವಲ್ಪ ದೂರ ನೆಟ್ಟಿರ್ತೇವೆ, ರೋಗ ಬರ್ಲಿಕ್ಕೆ ಆಗ್ಬೋದು, ಗೊಬ್ಬರ ಹಾಕುವಾಗ ಸಮಸ್ಯೆಗಳು ಬರ್ತವೆ ಅನ್ನೋದು. ಆದ್ರೆ ಈ ಕಾಡು ಹಿಪ್ಪಳಿ ಅನ್ನೋದು ನೆರಳು ಬುಡದಲ್ಲಿ ನೆಡಬೇಕು, ಅದು ಮೇಯ್ನ್ ಆಗಿ ನೋಡ್ಕೊಳ್ಬೇಕಾಗಿರುವಂತದ್ದು ನಾವು ವಿಷಯ. ಯಾಕೆಂದ್ರೆ ಸಾಧಾರಣ ಸ್ವಲ್ಪ ಒಂದು 80-70-60 ಬಂದ ತಕ್ಷಣ ಮಳತಾಯಿ ಧೋರಣೆಯನ್ನು ಬೆಳೆಸ್ಕೊಳ್ತದೆ ಅದು. ಅಂದ್ರೆ ಅದರ ಚಿಗುರು ಮಾತ್ರ ಅದನ್ನು ಬೆಳೆಸ್ಕೊಳ್ತದೆ. ಈ ಕಸಿ ಕಟ್ಟಿರ್ತಕ್ಕಂತ ಕಾಳು ಮೆಣಸಿನ ಬಳ್ಳಿ ಮೇಲೆ ಹತ್ತಲಿಕ್ಕೆ ಅದು ಅವಕಾಶ ಕೊಡುವುದಿಲ್ಲ. ಆದ ಕಾರಣ ಅದರ ಟಿಸಿಲುಗಳಿಂದ ಹೊಸ ಚಿಗುರು ಬಾರದ ಹಾಗೆ ನಾವು ಅದನ್ನು ನೇರವಾಗಿ ಸಾಧಾರಣ 80-100 ಅಂತರದಲ್ಲಿ ನೆಟ್ಟರೆ ಮಾತ್ರ ಅದು ಬೆಳವಣಿಗೆ ಸೂಕ್ತ. ಅಂದ್ರೆ ಅಡಿಕೆ ಮರಕ್ಕೆ ಸಮಾನಾಂತರವಾಗಿ ಬೆಳಿಬೇಕು. ಆ ರೀತಿ ಕಟ್ಟರೆ ಮಾತ್ರ ಈ ಕಾಳು ಮೆಣಸಿನ ಹಿಪ್ಪಳಿ ಕೃಷಿ ಉತ್ತಮ ಪ್ರಥಮವಾಗಿ. ಈಗ ವೀಣ ಅವರು ಸ್ವಲ್ಪ ಸೇರಿಸಿ, ಈ ಕಸಿ ಕಾಳು ಮೆಣಸಿನ ಗಿಡವನ್ನ 25 ಗಿಡವನ್ನ ತಕೊಂಡು ಬಂದು ನೆಟ್ಟ ನಂತರ ಏನೇನು ಮಾಡಿದ್ರಿ? ಅದಕ್ಕೆ ನಾವು ಅದರಿಂದ ಬೇರೆ ಬುಡ ಬರದ ಹಾಗೆ ನೋಡ್ಕೊಂಡ್ವಿ. ಆಮೇಲೆ 1-2 ಫೀಟ್ ಬಂದಾಗ ಅದರ ತುದಿಗಳನ್ನು ಚಿವುಟಿ ಎಕ್ಸ್ಟ್ರಾ ಕವಲುಗಳು ಹೊಡೆದು ಮರ ಕವರ್ ಆಗುವುದನ್ನು ಸಹಜವಾಗಿ ಅದು ಹೆಚ್ಚು ಹೆಚ್ಚು ಮರವನ್ನು ಹಿಡ್ಕೊಳ್ಬೇಕು ಅಂತ. ಆಮೇಲೆ 1-10 ಫೀಟ್ ತನಕ ಆಗಾಗ ಬಳ್ಳಿಗಳಿಂದ ಕಟ್ಟಿ ಅದನ್ನು ಗಟ್ಟಿ ಹಿಡ್ಕೊಳ್ಳೋದು, ಅಂದ್ರೆ ಬೇರು ಬಿಡು ಸ್ವಲ್ಪ ಕಡಿಮೆ ಇರ್ತದೆ. ಆಮೇಲೆ ಬಳ್ಳಿಗಳಿಂದ ನೆಲಕ್ಕೆ ಬೇರು ಇಳಿಬಾರದು, ಆ ಕಸಿಯ ಬುಡದ ಗಿಡದಿಂದ ಬರಬಹುದು ಹೊರತು ಬಳ್ಳಿಗಳಿಂದ ಅದನ್ನು ಕೆಳಗೆ ಬರದ ಹಾಗೆ. ಕಾಳು ಮೆಣಸಿನ ರನ್ನರ್ಗಳು ನೆಲಕ್ಕೆ ತಾಗದ ಹಾಗೆ ನೋಡ್ಕೊಳ್ಬೇಕು ಪ್ರಥಮವಾಗಿ. ಯಾಕಂದ್ರೆ ಅದಕ್ಕೆ ಶಿಲೀಂಧ್ರ ರೋಗ ಹತ್ತುವಂತದ್ದು ಬೇಗ. ಎರಡನೆಯದ್ದು ಕಾಳು ಮೆಣಸಿನ ಬೇರುಗಳು ನೆಲಕ್ಕೆ ತಾಗ್ಲಿಕ್ಕೆ ಬಿಡಬಾರ್ದು. ಅದಕ್ಕೆ ನಾನು ಹೇಳೋದು 3 ಫೀಟ್ ಅಂತರದಲ್ಲಿ ನಾವು ಕಸಿ ಕಟ್ಟಬೇಕು. ನರ್ಸರಿಯವರು ಕೊಡ್ತಾರೆ 1-2 ಫೀಟಿನ ಒಳಗಿನದ್ದು ಕೊಟ್ಟಿರ್ತಾರೆ, ಅದರ ಬೇರು ಬೇಗ ಬಂದು ನೆಲಕ್ಕೆ ತಾ ಇರ್ತದೆ. ಆಗ ಜನರು ಹೇಳ್ತಾರೆ ಇದಕ್ಕೂ ರೋಗ ಉಂಟು, ಮೇನ್ ಕಾರಣ ಬೇರು ಮತ್ತು ರನ್ನರ್ಗಳು ನೆಲಕ್ಕೆ ತಾಗುವಂಥದ್ದು. ಇದು ಮಳೆಗಾಲದಲ್ಲಿ ಆಗುವಂತಹ ನಮ್ಮ ಅನುಭವ, ಆದಂತಹ ನಮ್ಮ ಅನುಭವ. ಅಂದ್ರೆ ಕನಿಷ್ಠ 2-2.5 ಫೀಟ್ ಆದ್ರೂ ಮಿನಿಮಮ್ 3 ಫೀಟ್ ನಮ್ಮ ಅನುಭವದ ಪ್ರಕಾರ ಮಿನಿಮಮ್ 3 ಫೀಟ್ ಬೇಕೇ ಬೇಕು. ಅದಕ್ಕಿಂತ ಕಡಿಮೆ ಆಗಿದ ತಕ್ಷಣ ಬೇರುಗಳು ಆದಷ್ಟು ನೆಲಕ್ಕೆ ಹೊಂದ್ಕೊಂಡು ಬರ್ತವೆ, ಅದನ್ನು ಆಹಾರ ಹುಡುಕಿಕೊಂಡು ಕಾಳು ಮೆಣಸಿನ ಬೇರುಗಳು. ಅದು ಎರಡನೇದು ಮಳೆ ಬಿದ್ದಾಗ ಕೆಸರು ಮಣ್ಣು ರಾಚಿದ್ರೆ ಸಮೇತ ಅದಕ್ಕೆ ರೋಗಗಳು ಬೇಗ ಶೀಘ್ರವಾಗಿ ತಗೊಳ್ತದೆ. ಇದಕ್ಕೆ ನರ್ಸರಿಯಲ್ಲಿ ಕೊಡುವಂತಹ ಗಿಡಗಳು ಸಾಮಾನ್ಯವಾಗಿ ಎಷ್ಟು ಉದ್ದ ಇರ್ತವೆ? 1.5 ಫೀಟ್. ಒಂದೂವರೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗ್ತದೆ, ತುಂಡಾಗುತ್ತೆ, ತುಂಬಾ ಸಾಫ್ಟ್ ಉಡ್ ಅದು, ಟ್ರಾನ್ಸ್ಪೋರ್ಟೇಷನ್ ಕಟ್ಟಾಗಿ ಹೋಗ್ತದೆ ಅನ್ನೋ ಒಂದು ಕಾರಣಕ್ಕೆ ಬೇಕಾಗಿ ಅವರು 1.5 ಫೀಟಿಗೆ ಕಟ್ಟಿರ್ತಾರೆ. ನಮಗೆ ಪ್ರಥಮವಾಗಿ ಓಕೆ ಆಗ್ತದೆ. ಆ ನಂತರ ನಾವು ಮಲ್ಟಿಪಲ್ ಗ್ರಾಫ್ಟಿಂಗ್ ಮಾಡುವಾಗ ಆದಷ್ಟು ಎತ್ತರಕ್ಕೆ ಮಾಡುದು ಒಳಿತು. ಏನಿದು ಮಲ್ಟಿಪಲ್ ಗ್ರಾಫ್ಟಿಂಗ್ ಅಂದ್ರೆ? ಅಂದ್ರೆ ಒಂದು ಬುಡಕ್ಕೆ ಅವ್ರು ಹೇಳ್ತಾರೆ ಒಂದು ನೆಟ್ಟರೆ ಸಾಕು ಅಂತೇಳಿ. ಮರ ಕವರ್ ಆಗುದಿಲ್ಲ ಅಂದ್ರೆ ಬ್ರಾಂಚಸ್ ಬರುದು ಕಡಿಮೆ, ಸುತ್ತಲೂ ಹಬ್ಬುದಿಲ್ಲ. ಅದಕ್ಕೆ ಬೇಕಾಗಿ 2-4 ಹಾಕಿದ್ರೆ ಉತ್ತಮ. ನಮ್ಮ ಪ್ರಕಾರ ನಾವು ನೆಟ್ಟ ಪ್ರಕಾರ 4 ಬಳ್ಳಿ ಹಾಕಿದರೆ ಉತ್ತಮ. ಆದ ಕಾರಣ ಮರ ಬೇಗ ಕವರ್ ಆಗ್ತದೆ, ಆದಷ್ಟು ಬೇಗ ಹೋಗ್ತದೆ. ಆದ್ರೆ ಒಂದು ತಿಳ್ಕೊಳ್ಬೇಕು ನಾವು, ಸಸಿ ಮಂದಂ ಫಲನಾಸ್ತಿ ಅಂತ ಉಂಟು. ಅದಕ್ಕೆ ತುಂಬಾ ಹಾಕ್ಲಿಕ್ಕೆ ಹೋಗ್ಬಾರ್ದು, ಮ್ಯಾಕ್ಸಿಮಮ್ 4 ಸಾಕು. ಅಂದ್ರೆ ಗ್ಯಾಪ್ ಸಹ ಇಟ್ಟಿರ್ಬೇಕು, ಒಂದು ಮರ ಬಿಟ್ಟು ಒಂದು ಮರ, ಆ ರೀತಿ ಗ್ಯಾಪ್ ಇಟ್ಟಿದ್ರೆ ಅದು ಸಹ ಉತ್ತಮ. ಅಂದ್ರೆ ಅಡಿಕೆ ಮರದ ಸುತ್ತಲೂ ಕೂಡ 4 ಗಿಡವನ್ನು ಬೇಡ ಬೇಡ, ಅಥವಾ ಒಂದು ಬುಡದಲ್ಲಿ 4 ಒಂದು ಬುಡಕ್ಕೆ ಅಂದ್ರೆ ಉತ್ತರ ಮತ್ತು ಪೂರ್ವಕ್ಕೆ ಮಾತ್ರ ನೆಡಬೇಕು ಒಂದು. ಅಂದ್ರೆ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ನೆಟ್ಟ ತಕ್ಷಣ ನಮ್ಮ ದಕ್ಷಿಣ ಕನ್ನಡದಲ್ಲಿ ತೆಂಕಣ ಬಿಸಿಲು ಅಂತ ಹೇಳ್ತಾರೆ, ದಕ್ಷಿಣದಿಂದ ಬಿಸಿಲು ಬರ್ತದಲ್ಲ, ಆ ಇದಕ್ಕೆ ಬೇಕಾಗಿ ಉತ್ತರ ಅಥವಾ ಪೂರ್ವದಿಂದ ನೆಟ್ಟು ಮರಕ್ಕೆ ಹತ್ತಿಸುವಂತ ದಕ್ಷಿಣ ಅಥವಾ ಪಶ್ಚಿಮಕ್ಕೆ ಸೈಡ್ಗೆ ಮರವನ್ನು ಹತ್ತಿಸಬೇಕು, ಅದು ತನ್ನಷ್ಟಕ್ಕೆ ತಾನು ಕವರ್ ಆಗ್ತಾ ಹೋಗ್ತದೆ. ಆ ಇದರಲ್ಲಿ ವೀಣವರ ಹೇಳಿಗೆ ಕಸಿ ಕಟ್ಟುವಂತಹ ವಿಧಾನ ಹೇಗೆ, ಯಾವ ರೀತಿಯ ನೀವು ಕಸಿ ಕಟ್ಟಬೇಕು ಮತ್ತು ಯಾವ ರೀತಿಯ ಒಂದು ಈ ಕೋಲುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಹೇಗೆ ಅಂತ? ಕಡ್ಡಿಯನ್ನು ನಮಗೆ ಒಳ್ಳೆ ಹಿಡಿಯುವಂತ ಪಣಿಯೂರು ಆದರೆ ತುಂಬ ಒಳ್ಳೆಯದು, ಕಸಿಗೆ ಪಣಿಯೂರು ಬಳ್ಳಿ ತುಂಬ ಒಳ್ಳೆಯದು. ಅದನ್ನು ನಾವು ಎಲೆಗಳನ್ನು ಸಪರೇಟ್ ಮಾಡಿ ಎರಡೆರಡು ಗಂಟು ಸಿಗುವ ಹಾಗೆ ಆಯ್ಕೆ ಮಾಡಿ ಚೆನ್ನಾಗಿ ತೊಳೆದು ಬೇವಿಸ್ಟಿನ್ ಶಿಲೀಂಧ್ರ ನಾಶಕದಲ್ಲಿ ಒಂದು ಕಾಲು ಗಂಟೆ ಹೊತ್ತು ಅದನ್ನು ಕ್ಲೀನ್ ಮಾಡಿಡ್ತೇವೆ. ಅದನ್ನ ಮತ್ತೆ ಈ ಸಾಫ್ಟ್ ಶಿಲೀಂಧ್ರ ನಾಶಕ ಮತ್ತೆ ಏನಾದ್ರೂ ಅದರಲ್ಲಿ ರೋಗಾಣುಗಳು ಇದ್ರೆ ನೆಕ್ಸ್ಟ್ ಹೊಸ ಬಳ್ಳಿಗೆ ಹರಡಬಾರ್ದಂತ. ಆಮೇಲೆ ಅದನ್ನು ಈ ಹಿಪ್ಪಳಿಯ ಸಾಫ್ಟ್ ಬಡ್, ಅದೇ ಎರಡೂವರೆ ಮೂರು ಫೀಟ್ ಅಂದ ಇದರಲ್ಲಿ ನಾವು ಸಾಫ್ಟ್ ಬಡ್ ಹತ್ರ ಕಟ್ ಮಾಡಿ ವಿ ಶೇಪಲ್ಲಿ ಅದನ್ನು ಸೀಳಿ ಅದಕ್ಕೆ ಇದನ್ನು ಏನು ಚೂಪ್ ಚೂಪ್ ತರ ಕಟ್ ಮಾಡಿ ನೆಕ್ಸ್ಟ್ ಅದನ್ನು ಕಾಳು ಮೆಣಸು ಫಿಕ್ಸ್ ಮಾಡಿ ಆಮೇಲೆ ಈ ಪ್ಲಾಸ್ಟಿಕ್ ದಾರದಿಂದ ಕಟ್ಟಿ ಮತ್ತೆ ಅದಕ್ಕೆ ಲಾಲಿ ಪಾಪ್ ಇರ್ತದೆ ಇದು ಮಕ್ಕಳದು ಲಾಲಿ ತಿಂತ ಪೆಪ್ಸಿ ಲಾಲಿ, ಅವುಗಳ ಕ್ಯಾಪ್ ಅನ್ನು ಹಾಕಿ ಒಂದು 20 ದಿನ ಅದನ್ನು ತೆಗಿಲಿಕ್ಕೆ, ಅಷ್ಟು ದಿನ ಅದು ಅದು ಏನು ಡೈರೆಕ್ಟ್ ವಾತಾವರಣಕ್ಕೆ ಇದಾಗಬಾರ್ದು, ಕೆಳಗಿಂದ್ರೆ ತೇವಾಂಶ ಇರಬೇಕು, ಕೆಳಗಿಂದಲೇ ಅದು ಏನು ಫುಡ್ ಏನ್ ಬೆಳವಣಿಗೆಗೆ ಬೇಕೋ ಅದು ಅಲ್ಲಿಂದ ಪೂರೈಸಬೇಕು ಕೆಳಗಿನ ಗಿಡ. ಈ ನರ್ಸರಿ ಗಿಡವನ್ನು ಮಾಡುವ ಸಂದರ್ಭದಲ್ಲಿ ಮಾಡುವಂತಹ ಕ್ರಮಗಳು ಮತ್ತು ಗಿಡ ನೆಟ್ಟ ನಂತರ ಮಾಡುವಂತಹ ಕಸಿ, ಇದಕ್ಕೇನಾದ್ರು ವ್ಯತ್ಯಾಸ ಉಂಟಾ? ಹಾಗೇನಿಲ್ಲ, ಎರಡು ಒಂದೇ. ಆದ್ರೆ ತುಂಬಾ ಬಿಸಿಲಿದ್ರೆ ಮಾತ್ರ ಲಾಲಿ ಕ್ಯಾಪ್ ಹಾಕ್ತೇವಲ್ಲ ನಾವು, ಅದ್ರ ಮೇಲೆಯೂ ಒಂದು ಪೇಪರ್ ಕ್ಯಾಪ್ ಹಾಕಬೇಕು. ಅತಿ ಬಿಸಿಲಿದ್ದ ಜಾಗ ಅಂದ್ರೆ ಕುಂಭ ಮಾಸದಲ್ಲಿ ಕಟ್ಟುವಂತಹ ಸಂದರ್ಭಗಳಲ್ಲಿ ನಾವು ಆ ಪೇಪರ್ ಕವರಿಂಗ್ ಮಾಡ್ಕೊಳ್ತೇವೆ, ಅಂದ್ರೆ ಶೇಡ್ ಕೊಡ್ತೇವೆ ಅದಕ್ಕೆ ಸ್ವಲ್ಪ ಶೇಡ್, 90% ನಷ್ಟು ಶೇಡ್ ಕೊಡ್ತೇವೆ. ಇದು ನರ್ಸರಿ ಇಲ್ಲಾದ್ರೆ ಶೇಡ್ ಹಾಕಿ ಅಡಿ ಕೆಳಗಡೆ ಮಾಡಿ. ಸರಿ, ಈಗ ಈ ಶಿಲೀಂಧ್ರ ರೋಗದ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ ವಿಜಯಾನಂದ ಶರ್ಮ ಅವರೇ, ಶೀಘ್ರ ಸೊರಗುರುವಾಗ ಎನ್ನುವಂಥದ್ದು ಇದೆ ಮತ್ತು ನಿಧಾನ ಸೊರಗುರು ಅಂತ ಹೇಳಿದೆ, ಅದು ಹೇಗೆ ಬರುವಂತಹದ್ದು ಮತ್ತು ಅದರ ರೋಗ ಲಕ್ಷಣಗಳು ಹೇಗಿರ್ತವೆ? ಹಿಪ್ಪಳಿಯಲ್ಲಿ ನಮ್ಮ ಪ್ರಕಾರ ಶೀಘ್ರ ಸೊರಗು ರೋಗ ಇಲ್ಲ, ಅದು ನೇರ ಬಳ್ಳಿ ನೆಟ್ಟರೆ ಮಾತ್ರ. ಹಿಪ್ಪಳಿಯ ಮೇಲಿನ ಯಾವ ಕಾಳುಮೆಣಸಿನ ಬಳ್ಳಿಗೆ ಬರುವಂತಹ ಬೇರು ಮತ್ತು ರನ್ನರ್ಗಳು ನೆಲಕ್ಕೆ ಬೀಳದಿದ್ದರೆ ಶೀಘ್ರ ಸೊರಗು ರೋಗ ಬರುವುದಿಲ್ಲ. ಮೇಲಿಂದ ಚುಕ್ಕೆ ರೋಗ ಬರಬಹುದು, ಅದಕ್ಕೆ ಬೇವಿಸ್ಟಿನ್ ಏನು ಬೋರ್ಡೋಸ್ ಸಿಂಪಡಣೆ ಮಾಡಬಹುದು, ಅಥವಾ ಬ್ಲೈಟೆಕ್ಸ್ COC ಅಂತೇಳಿ ಅಂತಹ ಏನಾದರೂ ರಾಸಾಯನಿಕವನ್ನು ಸ್ಪ್ರೇ ಕೊಡ್ಬೋದು. ಬಟ್ ಇಷ್ಟವರೆಗೆ ನಾವು ಯಾವುದನ್ನು ಕೊಡ್ಲಿಕ್ಕೆ ಹೋಗಲಿಲ್ಲ, ನಾವು ಪ್ಯೂರ್ ಸಾವಯವದಲ್ಲೇ ಇದನ್ನು ಬೆಳೆಸ್ತಾ ಇರೋ ಕಾರಣ ಯಾವುದೇ ರೀತಿಯ ಕೆಮಿಕಲನ್ನು ನಾವು ಇಷ್ಟವರೆಗೆ ಹಾಕಲಿಲ್ಲ. ಶಿಲೀಂಧ್ರ ನಾಶಕ ನಮಗೆ ಬಳ್ಳಿಗಳು ಇಷ್ಟವರೆಗೆ ಸಾಯುವಂತಹ ಪರಿಸ್ಥಿತಿಗೆ ಬರಲಿಲ್ಲ, ಮರ ಮುರಿದು ಬಳ್ಳಿಗಳು ಹಾಳಾಗಿವೆ ಹೊರತು ರೋಗದಿಂದ ನಮ್ಮಲ್ಲಿ ಇಷ್ಟವರೆಗೆ ಬಳ್ಳಿಗಳು ಸಾಯಲಿಲ್ಲ. ಅಷ್ಟು ಮೇಂಟೇನ್ ಬೇರುಗಳು ನೆಲಕ್ಕೆ ಬೀಳದಾಗೆ ರನ್ನರ್ಗಳು ನೆಲಕ್ಕೆ ಬಾಗದ ಹಾಗೆ ಆದಷ್ಟು ಜಾಗ್ರತೆ ವಹಿಸಿಕೊಂಡು ಇದನ್ನು ಮುಂದುವರಿಸ್ತಾ ಇದ್ದೇವೆ. 2012 25 ಗಿಡಗಳಿಂದ ನೀವು ಪ್ರಾರಂಭ ಮಾಡಿದ್ರಿ, ಹಂತ ಹಂತವಾಗಿ ಯಾವ ರೀತಿ ಅಭಿವೃದ್ಧಿಪಡಿಸಿದ್ರಿ? ವರ್ಷ ವರ್ಷ 25-50 ಹಾಗೆ ಮಾಡಿ ಇವಾಗ ಒಂದು 150 ಹಿಡಿಯುವ ಬಳ್ಳಿಗಳು ಒಳ್ಳೆ ಹಿಡಿತದೆ. ಒಂದು ಬಳ್ಳಿಗೆ 2 kg ತರ ಕಾಳು ಮೆಣಸು ಚೆನ್ನಾಗಿ ಹಿಡಿತದೆ. ಆಮೇಲೆ ಈಗ 2 ವರ್ಷದಲ್ಲಿ ನಾವು 500,000 1,000-2,000 ಬಳ್ಳಿ ನೆಟ್ಟಿದ್ದೇವೆ, ಅದರ ಫಲ ನಮ್ಗೆ ಇನ್ನೆರಡು ವರ್ಷದಲ್ಲಿ ಗೊತ್ತಾಗ್ಬೇಕಷ್ಟೇ. ಆಮೇಲೆ ಗಿಡವನ್ನು ಮಾಡಿ ನೀವು ಮಾರಾಟ ಮಾಡುವುದಕ್ಕೆ ಏನಾದ್ರು ಪ್ರಯತ್ನ? ಸ್ವಂತ ಉಪಯೋಗಕ್ಕೆ ಮಾಡ್ಕೊಳ್ತೇವೆ, ಕೇಳಿದ್ರೆ ಯಾರಿಗಾದ್ರೂ ಕೊಡ್ತಾ ಇದ್ದೇವೆ ಅಷ್ಟೇ. ಆಮೇಲೆ ಸಾಮಾನ್ಯವಾಗಿ ಈ ಕಸಿ ಗಿಡವನ್ನು ತಗೊಂಡು ಹೋಗಿ ನಟ್ಟಂಥವರು ಇದರಲ್ಲಿ ಎಲ್ಲ ಲೋಪದೋಷ ಇದೆ ಅಂತ ಹೇಳುವಂಥದ್ದನ್ನು ಕೇಳಿದ್ವಿ, ಅದನ್ನು ನಿರ್ವಹಣೆ ಮಾಡುವುದು ಕಷ್ಟ ಆಗ್ತದೆ, ಅದು ಉಪಯೋಗಕ್ಕೆ ಇಲ್ಲ ಅಂತ ಹೇಳಿ. ಮೇಯ್ನ್ ಆಗಿ ಕಾರಣ ರೋಗರಹಿತ ಬಳ್ಳಿ ಆಯ್ಕೆ. ನಾವು ನೆಲಕ್ಕೆ ಬಿದ್ದಂತಹ ಬಳ್ಳಿಗಳನ್ನು ಬೇವಿಷ್ಟಿನಲ್ಲಿ ಅದ್ದಿ ಅದನ್ನು ಚೆನ್ನಾಗಿ ತೊಳೆದು ಆನಂತರ ಉಪಯೋಗಕ್ಕೆ ಮಾಡಿಸಿಕೊಂಡ್ರೆ ಮಾತ್ರ ರೋಗ ಬಂದಂತಹ ಯಾವುದೇ ಶೀಘ್ರ ಸೊರಗು ರೋಗ ಆಗ್ಬೋದು, ಚುಕ್ಕೆ ರೋಗ, ಯಾವುದೇ ಬಳ್ಳಿಗಳನ್ನು ನಾವು ವಾಪಸ್ ಕಸಿ ಕಟ್ಟಿದ್ರೆ ಆ ರೋಗ ಅದರಲ್ಲಿ ಬರ್ತದೆ, ನಿಂತಿರ್ತದೆ. ಆದ ಕಾರಣ ನಾವು ರೋಗರಹಿತ ಬಳ್ಳಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ನಮಗೆ ಇದನ್ನು ಮುಂದುವರಿಸಿಕೊಂಡು ಹೋಗಬಹುದು. ಇದು ಒಂದು ಪ್ರಥಮ, ಇದು ಆದ್ಯತೆ ಕೊಡಬೇಕಾದ್ರು. ರೋಗರಹಿತ ಬಳ್ಳಿನ ಆಯ್ಕೆ ಮಾಡುವಲ್ಲಿ ನಾವು ದಾರಿ ತಪ್ಪಿದ್ರೆ ರೋಗಗಳು ಆಹ್ವಾನ ಕೊಟ್ಟ ಹಾಗೆ, ರೋಗಕ್ಕೆ ಆಹ್ವಾನ ಕೊಟ್ಟ ಹಾಗೆ ಅಂತ ಹೇಳಿ ಅಭಿಪ್ರಾಯ. ಅಂದ್ರೆ ಈಗ ಮಣ್ಣಿನಿಂದ ಬರುವಂತಹ ರೋಗವನ್ನು ನಿಯಂತ್ರಣ ಮಾಡಬಹುದು, ಈಗ ಎಲೆಯಲ್ಲಿ ನೇರವಾಗಿ ಬರುವಂತಹದ್ದನ್ನ ಹೇಗೆ ನಿಯಂತ್ರಣ ಮಾಡುದು? ಬೋರ್ಡ್ ಸ್ಪ್ರೇ ಮಾತ್ರ, ಅಡಿಕೆಗೆ ಕೊಡುವಾಗ ಸ್ಪ್ರೇ ಕೊಡ್ತೇವಲ್ಲ ಅದೇ ಟೈಮಿಗೆ ಇದಕ್ಕೂ ಕೂಡ ಸಿಂಪರಣೆ ಮಾಡಬಹುದು, ಬರುವುದಿಲ್ಲ. 75-80% ರೋಗರಹಿತ ಬಳ್ಳಿಯೇ ಆಗಿರ್ತದೆ. ಮಣ್ಣು ರಾಚದೇ ಇದ್ರೆ, ಕಾಳು ಮೆಣಸಿನ ಬಳ್ಳಿಗೆ ಮಣ್ಣು ರಾಚದೇ ಇದ್ರೆ ಖಂಡಿತವಾಗಿಯೂ ಬರುವುದಿಲ್ಲ. ಈಗ ವೈಜ್ಞಾನಿಕವಾಗಿ ನೋಡುದಿದ್ರು ಕೂಡ ಕೆಳಗಿನ 1 meter ಅಷ್ಟು ಎತ್ತರಕ್ಕೆ ಈ ರೆಂಬೆಗಳನ್ನೆಲ್ಲ ಕತ್ತರಿಸಬೇಕು ಅಂತ ಹೇಳ್ತಾರೆ, ಇದು ನಿಜವ? ಹೌದು, ಅಂದ್ರೆ ತುಂಬಾ ಬೀಳಲು ಬೇರು, ಕಾಳು ಮೆಣಸು ಹಿಪ್ಪಳಿಗೆ ತುಂಬಾ ಬೀಳಲು ಬೇರು ಬರ್ತದೆ, ಅದು ಇಡೀ ಅಡಿಕೆ ಬುಡವನ್ನು ಸುತ್ತಕೊಳ್ತದೆ. ಅದಕ್ಕೆ ಬೇಗ ಕೆಲವು ಬೀಳಲು ಬೆಳೆಗಳನ್ನು ಬಿಟ್ಟು ಉಳಿದವುಗಳನ್ನು ಕತ್ತರಿಸಿ ತೆಗಿಬೇಕು. ಯಾಕೆಂದ್ರೆ ನಾವು ಕೊಟ್ಟಿರೋ ಗೊಬ್ಬರ ಅಡಿಕೆ ಮರಕ್ಕೂ ಸಹ ಆಗಿರಬೇಕು, ಇದಕ್ಕೂ ಸಹ ಆಗಿರ್ತದೆ. ನಾಲ್ಕು ನಾಲ್ಕು ಬಳ್ಳಿ ನೆಡುವಾಗ ಅಷ್ಟು ಬೀಳಲು ಬೀಳು ಬಂದರೆ ಫುಲ್ ಕವರ್ ಆಗ್ತದೆ ಒಂದು. ಆನಂತರ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಯಾವುದು ತರಗಳಿಯಾಗದು ಅಥವಾ ಕಡ್ಡಿರ್ತಕ್ಕಂತಹ ಈ ಹಸಿರು ಗೊಬ್ಬರ ಉಂಟಲ್ಲ ಅದು ಅದಕ್ಕೆ ಕವರ್ ಆದರೆ ಇದ್ರೆ ಮಳೆಗಾಲದ ಪ್ರಥಮದಲ್ಲಿ ಫಂಗಸ್ ರೋಗ ಅಟ್ಯಾಕ್ ಆಗ್ತದೆ. ಅದಕ್ಕೆ ಬೇಕಾಗಿ ಆದಷ್ಟು ಆ ಬಿಳಲು ಬೇಳುಗಳನ್ನು ಕತ್ತರಿಸಿ ನೆರಳು ಗಿಡಕ್ಕೆ ಸಮಾನಾಂತರವಾಗಿ ಬೆಳೆಸ್ಕೊಳ್ತಾ ಹೋಗಬೇಕು. ಇದು ಮೇನ್ ನೋಡ್ಕೊಳ್ಬೇಕಾದ್ದು. ಎರಡನೇದು ಹಿಪ್ಪಳಿ ಗಿಡದ ಸಿಪ್ಪೆ ಒಂದು ಚೂರು ಹಾಳಾದರೂ ಗಿಡ ಸತ್ತ ಹಾಗೆ, ಅದಕ್ಕೆ ಎರಡನೇದಾಗಿ ಸಿಪ್ಪೆ ಬರುವುದಾಗಲಿ ಜೀವ ತಗೊಳ್ಳೋದಾಗಲಿ ಇರುವುದಿಲ್ಲ, ಅದು ನೋಡಬೇಕಾದ್ರೆ ನಾವು. ಯಾಕಂದರೆ ಗಿಡ ಸವರುವ ಟೈಮಲ್ಲಿ ಆ ಹಿಪ್ಪಳಿ ಗಿಡದ ಸಿಪ್ಪೆ ತಾಗದ ಹಾಗೆ ಜಾಗ್ರತೆ ವಹಿಸೋದು ಆದ್ಯತೆ ಕೊಡಲೇಬೇಕು. ಕೊಕ್ಕೋ ಗಿಡ ಸವರುವಾಗ ಅಥವಾ ಅದು ಏನಾದರೂ ಕಡ್ದಿಡುವಾಗ ಸೋಗೆ ಕಡ್ದಿಡ್ತಾವಲ್ಲ ಆ ಟೈಮಲ್ಲಿ ಆ ಹಿಪ್ಪಳಿಯ ಚಿಗುರಿಗೆ ಇದಕ್ಕೆ ಏನು ಸಿಪ್ಪೆಗೆ ಯಾವುದೇ ರೀತಿಯ ಹಾನಿ ಆಗಬಾರ್ದು, ಅದನ್ನು ಪ್ರಥಮವಾಗಿ ನೋಡ್ಕೊಳ್ಬೇಕು. ಅದನ್ನು ಹೇಳ್ತಾರೆ ನಮ್ಮಲ್ಲಿ ರೋಗ ಉಂಟು ಕಾರಣ ಇದು. ಆಮೇಲೆ ಕಸಿಗೆ ಆಯ್ಕೆ ಮಾಡುವಂತಹ ಕಾಳು ಮೆಣಸಿನ ಬಳ್ಳಿ ಹೇಗಿರಬೇಕು ಅಂತ ಸ್ವಲ್ಪ ಹೇಳಿ. ಈಗ ಒಂದು ಕಾಳು ಮೆಣಸಿನ ಬಳ್ಳಿಯಲ್ಲಿ ಬೇರೆ ಬೇರೆ ರೀತಿಯ ಬಳ್ಳಿಗಳು ಬರ್ತವೆ, ಮೇಲಿನಿಂದ ನೇತಾಡುವಂತಹ ಬಳ್ಳಿಗಳು ಬರ್ತವೆ, ಬುಡದಲ್ಲಿ ಹಬ್ಬುವಂತಹ ಬಳ್ಳಿಗಳು ಬರ್ತವೆ, ತುದಿಯಿಂದ ನೇರವಾಗಿ ಹೋಗುವಂತಹ ಬಳ್ಳಿಗಳು ಕೂಡ ಬರ್ತವೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ಳಿ? ಆ ನೇರವಾಗಿ ಹೋದ ಮೇಲೆ ಹೋದ ಬಳ್ಳಿಗಳನ್ನು ಆಯ್ಕೆ ಮಾಡಿದ್ರೆ ಫಸಲು ಬೇಗ. ಈ ತುದಿ ಚಿಗುರು ಅದು ಸ್ವಲ್ಪ ಇದು ಬೆಳೆದಿರ್ಬೇಕು, ತುಂಬಾ ಎಳೆಯದಲ್ಲ, ಹಿಪ್ಪಳಿ ಎಳೆಯದಾಗಿರ್ಬೇಕು, ಇದರದ್ದು ಸ್ವಲ್ಪ ಬೆಳೆದಿರ್ಬೇಕು. ಆಮೇಲೆ ಈ ರನ್ನರ್ಗಳು ಮತ್ತೆ ಕೆಳಗೆ ಬಗ್ಗಿದ ಬಳ್ಳಿಗಳು ಅವು ಒಂದು ಮೂರು ನಾಲ್ಕು ವರ್ಷ ವೆಯ್ಟ್ ಮಾಡ್ಬೇಕಾಗ್ತದೆ, ಅದರಿಂದ ನಮ್ಗೆ ಅಡ್ಡ ಕವಲುಗಳು ಟಿಸಿಲು ಇದು ಮಾಡ್ಲಿಕ್ಕೆ. ಆಮೇಲೆ ಮೇಲೆ ಹತ್ತುವಂಥದ್ದು ಮಾಡಿದ್ರೆ ಒಂದು ಎರಡನೇ ವರ್ಷಕ್ಕೆ ಕಾಳು ಮೆಣಸು ನಾವು ಕಾಣ್ಬೋದು. ಈ ಬುಷ್ ಪೇಪರ್ ಅಂತ ಕೇಳಿದ್ವಿ, ಪೊದೆ ಮೆಣಸು ಅಂತ ಹೇಳಿ, ಈ ಕಸಿ ಕಾಳು ಮೆಣಸಿನಲ್ಲಿಯೂ ಕೂಡ ಅಂತದ್ದು ಮಾಡಬಹುದು? ಮಾಡಬಹುದು. ಮೇನ್ ಆಗಿ ಬಂದಿರತಕ್ಕಂತ ಇದು ಒಲಿಬ್ರಿನ್ ಅನ್ನೋದು ಬುಷ್ ಪೇಪರ್ಗೆ ಬೇಕಾಗಿ ವೇಣುಗೋಪಾಲ್ ಸರ್ ಮತ್ತು ಡಾಕ್ಟರ್ ಮ್ಯಾಥ್ಯೂ ಸರ್ ಅವರಿಂದ ಬಂದಿರತಕ್ಕಂತಹ ಮೇನ್ ಇದು ಕಾಡು ಹಿಪ್ಪಳಿ ಅನ್ನೋದು ಬುಷ್ ಪೇಪರ್ಗೆ. ನಾವು ಬುಷ್ ಪೇಪರ್ ಮಾಡಿದ್ವಿ ಬಟ್ ಕಾಳುಮೆ ಇದಕ್ಕೆ ಹಿಪ್ಪಳಿಗೆ ಕಟ್ಟಲಿಲ್ಲ, ನೇರವಾಗಿ ಚಟ್ಟಿಯಲ್ಲಿ ಮಾಡಿದ್ದೇವೆ. ಪ್ರಯತ್ನ ಪಟ್ಟು ನಮಗೆ ಒಂದೆರಡು ಇದರಲ್ಲಿ ಪ್ರಯತ್ನ ಪಟ್ಟು ಸಾಧ್ಯ ಆಗಲಿಲ್ಲ, ಆದ ಕಾರಣ ಅಲ್ಲಿಗೆ ಸದ್ಯದ ಮಟ್ಟಿಗೆ ನಿಲ್ಲಿಸಿದ್ದೇವೆ. ಆಮೇಲೆ ವಿಜಯಾನಂದ ಶರ್ಮ ಅವರೇ, ನೀವು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದಿರಿ, ಸಾವಯವ ರೀತಿಯಲ್ಲಿ ಬೆಳಿಬೇಕು ಅಂತ ಹೇಳಿ, ನೀವು ಹೇಗೆ ಅಳವಡಿಸಿಕೊಂಡಿದ್ದೀರಿ ಇದನ್ನು ಸಾವಯವ ಕೃಷಿ? ಕೌಡಂಗ್ ದನದ ಸೆಗಣಿ ಅಂದರೆ ಗೋಬರ್ ಗ್ಯಾಸ್ ಉಂಟು, ಅದರಿಂದ ಬಂದತಕ್ಕ ಸ್ಲರಿಯನ್ನು ಹಾಕ್ತೇವೆ, ಅದು ಮೇಯ್ನ್ ಆಗಿ ನಮ್ಮದು ಇದು. ಎರಡನೆಯದು ಸಾವಯವ ಎನ್ ಪಿ ಕೆ ಸಾವಯವ ಸಿಗ್ತದೆ, 10-26 ಅಥವಾ ಇವಾಗ ಕೆಲವು ಕಂಪ್ನಿಗಳು ಉಂಟು ಸಾವಯವ ಅಂತ ಹೇಳಿ ಅವುಗಳನ್ನು ಹಾಕ್ತೇವೆ. ಇವಾಗ ಸರ್ಕಾರದಿಂದ ಬರ್ತಾ ಉಂಟು ವೇಸ್ಟ್ ಡಿಕಂಪೋಸರ್, ಇದು ತುಂಬ ಉತ್ತಮ ಅಂತ ಅನ್ನಿಸ್ತದೆ ನನಗೆ. ವೇಸ್ಟ್ ಡಿಕಂಪೋಸರ್ ಈ ಸ್ಲರಿ ಒಟ್ಟಿಗೆ ಮಿಶ್ರ ಮಾಡಿಕೊಟ್ರೆ ಯಾವುದೇ ಕಾರಣಕ್ಕೂ ಬಳ್ಳಿಗಳಾಗಲಿ ಅಥವಾ ನೆಲ ಮಣ್ಣಿಗಾಗಲಿ ಯಾವುದೇ ತೊಂದರೆಗಳು ಆಹ್ವಾನ ಇಲ್ಲ ಅಂತೇಳಿ ಒಳ್ಳೆಯ ಫಸಲು ಕೂಡ ನಿರೀಕ್ಷೆ ಮಾಡಬಹುದು. ಅಡಿಕೆ ಮರಕ್ಕೆ ಆಧಾರವಾಗಿ ಬಿಡುವಂತಹ ಕಾಳು ಮೆಣಸು ಅಲ್ಲದೆ ಈಗ ತೆಂಗಿನಲ್ಲಿಯೂ ಕೂಡ ಬಿಡುವಂಥದ್ದು ಇರ್ತದೆ, ಮತ್ತೆ ಗೇರು ಮರಗಳಿಗೂ ಕೂಡ ಕಸಿ ಕಾಳು ಮೆಣಸನ್ನು ಬಿಡುವಂಥವರಿದ್ದಾರೆ, ಅಂತಹ ಅನುಭವ ಏನಾದ್ರು ಉಂಟಾ? ಮಾಡಬಹುದು. ನೀರಿನ ಆಶ್ರಯ ಪ್ರಥಮ ಆದ್ಯತೆ, ನೀರು ಬೇಕೇ ಬೇಕು. 90%ನಷ್ಟು ನೀರು ಕೊಟ್ಟರೆ ಮಾತ್ರ ಈ ಹಿಪ್ಪಳಿ ಅನ್ನೋದು ಬದುಕಿ ಉಳಿಯುತ್ತದೆ, ಇಲ್ಲಂತಾದರೆ ಬಾಡ್ಲಿಕ್ಕೆ ಶುರುವಾಗ್ತದೆ. ಅದು ನೀರಿನ ಆಶ್ರಯ ಇದ್ದಲ್ಲಿ ನಾವು ಗೇರು ಗಿಡಕ್ಕೆ ನೀರಿನ ಎಂತ ಅವಲಂಬನೆ ಮಾಡಿ ಬೇಡಿಕೆ ಇದ್ರೆ ಮಾತ್ರ ನಾವು ಅದಕ್ಕೆ ಹಾಕಬಹುದು ಗುಡ್ಡಗಳಲ್ಲಿ, ಇಲ್ಲಂತಂದ್ರೆ ನೇರ ಬಳ್ಳಿ ನೆಡುವುದೇ ಉತ್ತಮ. ಈ ಸೊರಗು ರೋಗ ಅಲ್ಲದೆ ಬೇರೆ ಏನಾದ್ರೂ ಸಮಸ್ಯೆ ಬರ್ತದೆ ಕಾಳು ಮೆಣಸಿನಲ್ಲಿ? ಇಷ್ಟವರೆಗೆ ನಮಗೆ ಏನು ಕಾಣಲಿಲ್ಲ ರೋಗದಿಂದ. ನಮ್ಮಲ್ಲಿ ಕೊಳ್ಳು ಬೀಟ್ಲ ಅಂತ ಸಮಸ್ಯೆ ಏನಾದ್ರು ಬರ್ತದೆ? ಇಲ್ಲ, ನಮ್ಮಲ್ಲಿ ಅಂತದ್ ರೋಗ ಇಷ್ಟವರೆಗೆ ಏನು ಕಾಣಲಿಲ್ಲ. ಆದ ಕಾರಣ ನಾವು ಮತ್ತೆ ಇಷ್ಟವರೆಗೆ ಯಾವುದೇ ಸಿಂಪರಣೆ ಆಗಲಿ 90 ಆಗಲಿ ಇಂಥ ಎನ್ ಪಿ ಕೆ 90 ಅದು ಇದು ಸ್ಪ್ರೇ ಮಾಡಿ ಪ್ರತಸಿಂಚನ ಮಾಡಿ ಅಂತ ಹೇಳ್ತಾರೆ. ನಾವು ಇಷ್ಟವರೆಗೆ ಯಾವುದೇ ರೀತಿಯ ಸಿಂಪರಣೆಗಳನ್ನು ಮಾಡಲಿಲ್ಲ, ಬರೀ ಸ್ಲರಿಯಲ್ಲಿ ಮಾತ್ರ ನಮ್ಮ ಹೋಗ್ತಾ ಉಂಟು, ಬಳ್ಳಿಗಳಿಗೆ ಒಳ್ಳೆ ಆಹಾರ ಸಿಗ್ತಾ ಉಂಟು. ಈ ಸ್ಲರಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸಾರಜನಕದ ಪೋಷಕಾಂಶ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಹೇಳುವಂತಹ ಒಂದು ಅಭಿಪ್ರಾಯ. ನಿಮ್ಮ ಅನುಭವ ಏನು? ಮಳೆಗಾಲದಲ್ಲಿ ಕೊಡುವಂಥದ್ದು ಸ್ವಲ್ಪ ಕಡಿಮೆ ಮಾಡಬೇಕು. ಸಾಧಾರಣ ಮಾರ್ಚ್ ಏಪ್ರಿಲ್ ಮೇ ಈ ಟೈಮಲ್ಲಿ ಸ್ವಲ್ಪ ಹದದಲ್ಲಿ ಕೊಡ್ತಾ ಹೋಗಬೇಕು. ಮೇ ಜೂನ್ ಜುಲೈ ಈ ಜೂನ್ ಜುಲೈ ಆಗಸ್ಟ್ ತುಂಬ ಮಳೆ ಬರುವಾಗ ನಾವು ಸ್ಲರಿಯನ್ನು ಕೊಡಲಿಕ್ಕೆ ಹೋಗಬಾರ್ದು, ಯಾಕೆಂದರೆ ಅದು ಈ ನೀರಿನೊಟ್ಟಿಗೆ ಸೇರಿ ಅಲ್ಲೇ ಏನು ತುಂಬಿಕೊಳ್ತದೆ. ತುಂಬಿಕೊಳ್ಳಾಗ ಕೊಳೆ ರೋಗ ಬರುವಂಥದ್ದು ಅಡಿಕೆ ಮರಕ್ಕೆ ಕೊಳೆ ರೋಗ ಬರ್ಬೋದು, ಅಥವಾ ಇದಕ್ಕೆ ಫಂಗಸ್ ಅಟ್ಯಾಕ್ ಆಗಲೂಬಹುದು ನಿಂತ ನೀರಲ್ಲಿ, ಆ ರೀತಿ ಬರಬಲೂಬಹುದು. ಆದ ಕಾರಣ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಟು ಮಾರ್ಚ್ ಏಪ್ರಿಲ್ ತನಕ ಸ್ಲರಿ ಕೊಡುವುದರಲ್ಲಿ ಯಾವುದೇ ತೊಂದರೆಗಳು ಇಲ್ಲ. ಹೈನುಗಾರಿಕೆಯನ್ನು ಪೂರಕವಾಗಿ ಮಾಡ್ತಾ ಇದ್ರೆ ವೀಣಾ ಅವರು ಹೇಳಿ, ನೀವು ಹಸು ಸಾಕಣೆಯಲ್ಲಿ ಹೇಗೆ ತೊಡಗಿಸಿಕೊಂಡಿದ್ರಿ? ಹಸು ಸಾಕಣೆ ನಮ್ಗೆ ಎಂತ ಎಲ್ಲಾ ರೀತಿಯಿಂದಲೂ ಉಪಕಾರ ಆಗ್ತಾ ಉಂಟು. ತೋಟಕ್ಕೆ ಗೊಬ್ಬರ ಆಗ್ಲಿ, ನಮ್ಮ ಮನೆಯಲ್ಲಿ ಹಾಲು ತುಪ್ಪ ಮೊಸರಿಂದ ಹಿಡಿದು ನಾವು ಇಷ್ಟರ ತನಕ ಬೇರೆ ಅಡುಗೆಗಾಗ್ಲಿ ಗೋಬರ್ ಗ್ಯಾಸ್, ಯಾವುದೇ ಬೇರೆ ಗ್ಯಾಸ್ ಬೇರೆ ಇಂಧನಗಳನ್ನು ಉಪಯೋಗಿಸೋದಿಲ್ಲ. ಗೋಬರ್ ಗ್ಯಾಸ್ ನಮ್ಗೆ ಬೇಕಾದಷ್ಟು ಯೂಸ್ ಆಗ್ತದೆ. ಎಲ್ಲಾ ರೀತಿಯಿಂದಲೂ ನಮಗೆ ಹಸು ಸಾಕಣೆಯಿಂದ ಎಲ್ಲ ಕೃಷಿಯ ಇದರಲ್ಲೂ ಉಪಯೋಗವೇ ಉಂಟು. ದಿವಸದ ಎಷ್ಟು ಗಂಟೆ ನಿಮಗೆ ಈ ಹಸು ಸಾಕಣೆ ಜೊತೆಗೆ ಕಳೆಯಬೇಕಾಗ್ತದೆ? ಬೆಳಗ್ಗೆ ಒಂದು ಅರ್ಧ ಗಂಟೆ ಹೊತ್ತು, ಸಂಜೆ ಒಂದು ಅರ್ಧ ಗಂಟೆ ಹೊತ್ತು, ಅದರ ಮಧ್ಯೆ ಅವುಗಳ ಹುಲ್ಲು ಮೇವು ತಯಾರಿ ಮಾಡುವಂಥದ್ದು ಒಂದೆರಡು ಗಂಟೆ ಹೊತ್ತು, ಅದಕ್ಕೆ ಅಂತೂ ಒಂದು ದಿನದಲ್ಲಿ ಮೂರು ಗಂಟೆ ಹೊತ್ತು ಸಾಕಾಗ್ತದೆ ನಮಗೆ. ಮೂರು ದನ ಸಾಕುವಂಥ ವ್ಯವಸ್ಥೆಯಲ್ಲಿ ಮೂರು ಗಂಟೆ ಹೊತ್ತು ಸ್ಪೆಂಡ್ ಮಾಡ್ತೇವೆ. ಆ ಶರ್ಮ ಅವರು ಹೇಳಿಗ, ಅಡಿಕೆ ತೋಟ ಅಂದ ತಕ್ಷಣ ಬರೀ ಅಡಿಕೆ ಮಾತ್ರ ಇರುವುದಿಲ್ಲ, ಕಾಳುಮೆಣಸು ನೀವು ಈಗಾಗಲೇ ಹೇಳಿದ್ರಿ, ಇದಲ್ಲದೆ ಬೇರೆ ಏನು ಮಿಶ್ರ ಬೆಳೆಯನ್ನು ಬೆಳಿಬಹುದು? ಒಂದು ಎಕರೆಯಲ್ಲಿ ಸಾಮಾನ್ಯವಾಗಿ ಒಂದು 450 ಅಡಿಕೆ ಮರ ಇದ್ರೆ ಎಲ್ಲ ಅಡಿಕೆ ಮರಗಳಿಗೂ ಕೂಡ ಕಾಳುಮೆಣಸು ಬಿಡಬಹುದು, ಅಥವಾ ಅದರಲ್ಲಿ ಒಂದು 250 ಮಾತ್ರ ಬಿಟ್ಟು ಉಳಿದ ಬೇರೆ ಮಿಶ್ರ ಬೆಳೆಯನ್ನು ಸೇರಿಸಬಹುದು? ಮಿಶ್ರ ಬೆಳೆ ಸೇರಿಸಿದ್ರೆ ಕಾಳುಮೆಣಸು ಫಸಲು ಕಡಿಮೆ. ನಿರೀಕ್ಷೆ ಇಟ್ಕೊಳ್ಬಾರ್ದು, ನಾವು ಫಸಲಿನ ಬಗ್ಗೆ ನಿರೀಕ್ಷೆ ಇಟ್ಕೊಳ್ಳದೇ ಇದ್ರೆ ನಮಗೆ ಹೇಗೂ ನಡಿಬಹುದು. ಒಂದು ವೇಳೆ ನಾವು ಮಿಶ್ರ ಬೆಳೆ ಮಾಡಿದ್ರೆ ಕಾಳುಮೆಣಸಲ್ಲಿ ಫಸಲು ಬರುವುದಿಲ್ಲ, ನೆರಳು ಜಾಸ್ತಿ ಆದ್ರೆ ಯಾವುದೇ ಫಸಲು ಬರುವುದಿಲ್ಲ. ಕರಿಮುಂಡ ಅಥವಾ ಉಳಿದ ಯಾವುದು ಶುಭಕರ ಪಂಚಮಿ ಇಂಥದ್ದು ಏನಾದರೂ ಮಾಡಿದ್ರೆ ಬರಬಹುದು. ಪಣಿಯೂರು 5 ಓಕೆ ನೆರಳಲು ಆಗ್ತದೆ, ಆದರೆ 1, 2, 3, 7, 8 ಇದು ಯಾವುದೂ ಬಿಸಿಲಲ್ಲಿ ಇಲ್ಲದೆ ಮುಂದುವರಿಯುವುದಿಲ್ಲ. ಅದಕ್ಕೆ ಫಸಲು ನಿರೀಕ್ಷೆ ಬೇಕು ಅಂತಾದರೆ ಬಿಸಿಲು ಬೇಕೇ ಬೇಕು. ಜಾಯಿಕಾಯಿ ಆಗಲಿ, ಕೊಕ್ಕೋ ಆಗಲಿ, ಬಾಳೆ ಆಗಲಿ, ಯಾವುದೇ ರೀತಿಯ ಇಡಗಿಡಗಳನ್ನು ಬೆಳೆಸುವಂಥ ಸಾಧ್ಯತೆ ಕಡಿಮೆ. ಅದಕ್ಕೆ 1 ಎಕರೆಯಲ್ಲಿ ಎಷ್ಟು ಕಾಳುಮೆಣಸಿನ ಬಳ್ಳಿ ಬಿಡಬಹುದು? ಅದು ನಮ್ಮ ತೋಟಗಳ ವ್ಯವಸ್ಥೆ ಇದ್ದ ಹಾಗೆ. ನಮ್ಮಲ್ಲಿ ತೋಟ ಹತ್ರ ಇದೆ, ಸೊ 9 ಅಡಿಗೆ 9 ಅಡಿಗಿಂತಲೂ ಕಡಿಮೆ ಇದೆ, ಕೆಲವೆಲ್ಲ 9 ಅಡಿಗಿಂತಲೂ ಕಡಿಮೆ ಇದೆ. ಸೊ ನಾವು ಇವಾಗ ಈ 6-7 ವರ್ಷಗಳಲ್ಲಿ ನಿರಂತರವಾಗಿ ನಡೀತಾ ಇರುವ ಕಾರಣ 90%ನಷ್ಟು ಸರಿ ಸುಮಾರು 2000ಕ್ಕಿಂತ ಮೇಲ್ಪಟ್ಟು ಬಳ್ಳಿಗಳನ್ನು ಮಾಡಿದ್ದೇವೆ. ಅದಕ್ಕೆ ಬೇಕಾಗಿ ಕೊಕ್ಕೋ ಕಂಪ್ಲೀಟ್ ಪ್ರೂನಿಂಗ್ ಮಾಡಿದೆ, ಜಾಯಿಕಾಯಿ ಅಲ್ಲೆಲ್ಲಿ ಉಂಟು ಅಷ್ಟೇ, ಬಾಳೆಗಿಡ ಕಮ್ಮಿ ಮಾಡಿದೆ. ಯಾಕೆಂದ್ರೆ ನಾನು ಕಾಳುಮೆಣಸಿನ ಬಗ್ಗೆ ಮಾತ್ರ ಹೆಚ್ಚಿನ ನಿಗಾ ಕೊಡ್ತಾ ಇದ್ದೇನೆ ತೋಟದಲ್ಲಿ, ಆ ಒಂದು ಬೆಳೆ ಸ್ವಲ್ಪ ಹೆಚ್ಚಾಗಲಿ. ಯಾಕೆಂದರೆ ವರ್ಷದಿಂದ ವರ್ಷಕ್ಕೆ ಕೊಡಬೇಕಾಗಿಲ್ಲ, ನಿರಂತರವಾಗಿ ಒಂದು 10 ವರ್ಷ ಅದನ್ನು ಶೇಖರಣೆ ಮಾಡಿಬಿಟ್ಟು ಕೊಡುವಂಥ ಒಂದು ಇದು ಆಪದ್ ಬಾಂಧವ ಅಂತ ಹೇಳ್ಬೋದು. ಕಾಳುಮೆಣಸು ಅನ್ನೋದು ಆಪದ್ ಬಾಂಧವ. ಸೊ 10 ವರ್ಷಗಳ ಮಟ್ಟಿಗೆ ನಮಗೆ ಶೇಖರಣೆ ಮಾಡುವಂಥ ಒಂದೇ ಒಂದು ಇರುವಂಥ ಕಾಳುಮೆಣಸು. ಅಡಿಕೆ ವರ್ಷದಿಂದ ವರ್ಷಕ್ಕೆ 2 ವರ್ಷಕ್ಕೆ ನಾವು ಡಿಸ್ಪೋಸ್ ಮಾಡಲೇಬೇಕು. ಬಾಳೆ ಬಂತು 15 ದಿನಕ್ಕೆ ಅಷ್ಟೇ, ಜಾಯಿಕಾಯಿ ಬಂದರೆ ಬಂತು, ಅದು ಮಳೆಗಾಲದಲ್ಲಿ ಬರ್ತದೆ, ಅದರಿಂದ ತುಂಬ ನಿರೀಕ್ಷೆ ಮಾಡಲಿಕ್ಕೆ ಆಗುವುದಿಲ್ಲ. ಕೊಕ್ಕೋ ಹಾಗೆ ಮಳೆಗಾಲದಲ್ಲಿ ಅದಕ್ಕೆ ಮದ್ದು ಬಿಟ್ಟಷ್ಟು ಸಾಕಾಗುವುದಿಲ್ಲ, ನಾವು ಅದರಿಂದ ಹೆಚ್ಚಿನ ಫಸಲು ನಿರೀಕ್ಷೆ ಮಾಡೋ ಹಾಗಿಲ್ಲ. ಸೊ ಈ ಇದರಲ್ಲಿ ಮಿಶ್ರ ಬೆಳೆಯಾಗಿ ನಮ್ಮ ಪ್ರಕಾರ ಸೌತ್ ಕೇಂದ್ರದ ವೆದರಿಗೆ ಸಪರೇಟ್ ಆಗಿದ್ರೆ ಮಾತ್ರ ಮಾಡಬಹುದು. ತೋಟದಲ್ಲಿ ಬರೀ ಕಾಳುಮೆಣಸು ಅಡಿಕೆ ಮಾತ್ರ ಮಾಡಬಹುದು ಅಂತ ಹೇಳಿ ಒಂದು ಅಭಿಪ್ರಾಯ ಹೇಳಬಹುದು. ಮಂಗಳ ಅಡಿಕೆ ಮರದ ಒಂದು ಆಯುಷ್ಯ ಕಡಿಮೆ, ಅದರ ಗಟ್ಟಿತನವೂ ಕೂಡ ಕಡಿಮೆ ಅಂತ ಹೇಳ್ತಾರೆ, ಒಂದು 20 ವರ್ಷ ಚೆನ್ನಾಗಿ 20-25 ವರ್ಷ ಬರಬಹುದು. ಊರಿನ ಅಡಿಕೆ ಆದರೆ 50-60 ವರ್ಷ ಇರದೆ ತುಂಬ ಎತ್ತರಕ್ಕೂ ಕೂಡ ಹೋಗ್ತದೆ. ಈ ಕಾಳುಮೆಣಸಿನ ಬಳ್ಳಿಯನ್ನು ಎಷ್ಟು ಎತ್ತರದವರೆಗೆ ಬಿಡಬೇಕು ಅಂತ ಹೇಳ್ತೀರಿ ನೀವು? ನೇರವಾಗಿ ನಾವು ಹೇಳುವಂಥದ್ದು ಆದರೆ ಈಗ ಹಿಪ್ಪಳಿ ನೆಡುವಾಗ, ಯಾವುದೇ ಕಾಳುಮೆಣಸು ನೆಡುವಾಗ 8 ವರ್ಷಕ್ಕಿಂತ ಮೇಲ್ಪಟ್ಟ ಗಿಡಗಳಿಗೆ ಮಾತ್ರ ನೆಡಬೇಕು. ಕಾಳುಮೆಣಸಿನ ಬಳ್ಳಿಯದು ವೇಗವಾದ ಬೆಳವಣಿಗೆ, ಅಡಿಕೆ ಮರದ ಬೆಳವಣಿಗೆ ತುಂಬಾನೇ ಕಡಿಮೆ. 8 ವರ್ಷ, 9 ವರ್ಷ, 10 ವರ್ಷ ತನಕ ಕಾದು ನಾವು ನೆಟ್ಟರೆ ಮಾತ್ರ ಅದು ಬೆಳವಣಿಗೆಗೆ ಸೂಕ್ತ. ಅಂದ್ರೆ ಇಲ್ಲಂತಾದ್ರೆ ಮೇಲೆ ತುದಿ ತನಕ ಹೋಗಿರ್ತದೆ, 20 ಫೀಟ್, 30 ಫೀಟ್, 40 ಫೀಟ್ ಹೋಗಿರುವಂತಹ ಬಳ್ಳಿಗಳು ಕೂಡ ಇವೆ. ಆದ ಕಾರಣ ಮಂಗಳ 20 ವರ್ಷ ಅಂತ ಹೇಳುವಾಗ ನಿಮಗೆ ಬರೀ 10 ವರ್ಷದ ಬೆಳವಣಿಗೆ ಮಾತ್ರ ಸಿಗ್ತದೆ. ಸಿಗುವಾಗ ಅದು ಅದರದ್ದು ಗೊನೆಗಳು ತುಂಬಾ ಕೆಳಗೆ ಬರುವ ಕಾರಣ ನಿಮಗೆ ಹೆಚ್ಚು ಬೆಳವಣಿಗೆಗೆ ಸಾಧ್ಯತೆ ಸಿಗುವುದಿಲ್ಲ. ಉಲ್ಟ ಹಾಕುವಂತಹ ಅಭ್ಯಾಸ ಇದ್ದವರಿಗೆ ಮಾತ್ರ ಮಾಡಬಹುದು, ಅಂದ್ರೆ ತುದಿ ತನಕ ಹೋದ ತಕ್ಷಣ ಅದಕ್ಕೆ ಬಳ್ಳಿ ಕಟ್ಟಿ ವಾಪಸ್ ಕೆಳಗೆ ಜಾರಿಸಿ ಬಿಡುವಂತಹದ್ದು. ಅದು ಸ್ಕಿಲ್ಡ್ ಲೇಬರ್ ಇದ್ರೆ ಮಾತ್ರ ಸಾಧ್ಯತೆ ಉಂಟು. ಇಲ್ಲಂತಾದ್ರೆ 20 ಫೀಟ್ಗಿಂತ ಜಾಸ್ತಿ ಎತ್ತರ ಹೋದ್ರೆ ಏನಾದರೂ ಕೊಯ್ಲಿಕ್ಕೆ ಸಮಸ್ಯೆ ಆಗ್ತದಾ? ಬರ್ತದೆ, ಜಾಗ್ರತೆ ಮಾಡಬೇಕಾಗ್ತದೆ. ಅಂದ್ರೆ ಸೇಫ್ಟಿನೆಸ್ ಫಸ್ಟ್. ಇವಾಗ SRK ಇಂದ 30 ಫೀಟ್ ಸಿಂಗಲ್ ಲ್ಯಾಡರ್ ಸಿಗ್ತದೆ, 20, 10, 30 ಆ ರೀತಿ ಮಾಡಬಹುದು. 30ಕ್ಕಿಂತ ಹೆಚ್ಚು ಹೋದ ತಕ್ಷಣ ಸೇಫ್ಟಿ ನಮಗೆ ತುಂಬಾನೇ ಕಡಿಮೆ. ಆದ ಕಾರಣ 30ಕ್ಕಿಂತ ಹೆಚ್ಚು ಹೋಗ್ಲಿಕ್ಕೆ ಬಿಡಬಾರ್ದ ಅವಕಾಶ ಕಡಿಮೆ ಮಾಡಿಕೊಂಡಷ್ಟು ಉತ್ತಮ. ವಿಜಯೇಂದ್ರ ಶರ್ಮ ಅವರೇ, ಈಗ ನಾನು ಮಿಶ್ರ ಬೆಳೆಯ ಬಗ್ಗೆ ಪ್ರಸ್ತಾಪ ಮಾಡಿದೆ, ಅಡಿಕೆ ಕೃಷಿ ಅಲ್ಲದೆ ಬೇರೆ ಏನೇನು ಬೆಳೆಗಳನ್ನು ನೀವು ಬೆಳಿತೀರಿ? ತುಂಬಾ ಬಗೆಯ ಫ್ರೂಟ್ಸ್ಗಳನ್ನು, ಹಣ್ಣಿನ ಗಿಡಗಳು ಮಾವು ಉಂಟು, ಚಿಕ್ಕು ಉಂಟು, ಪೇರಳೆ ಉಂಟು, ಹಲಸು ತಂದು ನೆಟ್ಟಿದ್ದೇವೆ. ಆಮೇಲೆ ವೆರೈಟಿ ಫ್ರೂಟ್ಸ್ ಉಂಟು ಕೆಲವು, ಚೆರ್ರಿ, ಆಮೇಲೆ ಮಿಲ್ಕ್ ಫ್ರೂಟ್, ಬಟರ್ ಫ್ರೂಟ್, ಎಗ್ ಫ್ರೂಟ್. ಆಮೇಲೆ ಹಣ್ಣಿಗೋಸ್ಕರ ನೀವು ಪೇಟೆಗೆ ಹೋಗುವುದೇ ಇಲ್ಲ? ಇವಾಗ ಸದ್ಯಕ್ಕೆ ಈಲ್ಡಿಂಗ್ಗೆ ಬರ್ತಾ ಉಂಟಷ್ಟೇ, 3-4 ವರ್ಷಗಳ ಅಂತರದಲ್ಲಿ ತಂದು ಮಾವು ಚಿಕ್ಕು ಮಾವು ಒಂದು 8 ಬಗೆಯ ಮಾವುಗಳು ಬರ್ತಾ ಉಂಟು, ಒಳ್ಳೆ ಮಾವುಗಳು ಸಿಗ್ತಾ ಉಂಟು. ಆದ ಕಾರಣ ಮಾವಿಗೆ ಬೇಕಾಗಿ ನಾವು ಹೊರಗಡೆ ಹೋಗ್ತಾ ಇಲ್ಲ, ಕೆಲವು ಇನ್ನು ಬರಬೇಕಷ್ಟೇ, ಈಲ್ಡಿಂಗ್ ಶುರುವಾಗ್ತಾ ಉಂಟಷ್ಟೇ. ಆದರೆ ಆ ನಿರೀಕ್ಷೆಯಲ್ಲಿ ಇದ್ದೇವೆ. ಹಣ್ಣಿನ ಇದಕ್ಕೆ ಹೆಚ್ಚು ಗೇರು ಕೊಡ್ತಾ ಇದ್ದೇವೆ. ಗೇರು ಉಂಟು, 400 ಗಿಡದಷ್ಟು ಗೇರು ಕಳೆದ ವರ್ಷ ಹಾಕಿದ್ದೇವೆ. ಅದರಿಂದ ಸಹ ನೆಕ್ಸ್ಟ್ ಇಯರಿಂದ ಈಲ್ಡಿಂಗ್ ಶುರು ಆಗಬಹುದು. ವೀಣಾವರೇ ಹೇಳಿ ಮತ್ತೆ ಕೃಷಿಯ ಒಂದು ಖುಷಿಯ ಬಗ್ಗೆ. ಕೃಷಿ ಅನ್ನೋದು ಮಾಡ್ತಾ ಇದ್ದಾಗೆ ಮನೆಯೊಳಗೆ ಬರೋದಕ್ಕೂ ತೋಟದಲ್ಲಿ ಇರುವುದೇ ತುಂಬಾ ಸಂತೋಷ ಅಂತ ಅನ್ನಿಸ್ತದೆ. ಕಾಡು ಪ್ರಾಣಿಗಳ ಹಾವಳಿ ಇಲ್ವಾ? ಹಂದಿಗಳು ರಾತ್ರಿ ಹೊತ್ತು ಇರ್ತವೆ, ಮತ್ತೆ ಏನ್ ತೊಂದರೆ ಅಂತ ಅನ್ಸೋದಿಲ್ಲ. ನಾವು ಬೆಳಿಗ್ಗೆ 200 ಮರದ ಟ್ಯಾಪಿಂಗ್ ಮಾಡ್ತೇವೆ, 4:30 ಅರ್ಧ 3/4 ಗಂಟೆ ದನಗಳ ಕೆಲಸ, ನೆಕ್ಸ್ಟ್ 200 ಗಿಡದ ಟ್ಯಾಪಿಂಗ್, ಮತ್ತೆ ಕಾಫಿ ಎಲ್ಲ ಆದ್ಮೇಲೆ ತೋಟ ಕೇಳಿದ್ರೆ ಮಧ್ಯಾಹ್ನನೇ ಮನೆಗೆ ಬರೋದು. ಮಕ್ಕಳಲ್ಲಿಯೂ ಕೂಡ ಈ ಕೃಷಿಯ ಬಗ್ಗೆ ಆಸಕ್ತಿ ಉಂಟಾ? ಉಂಟು, ತುಂಬಾ ಮಗನಲ್ಲಿ ಉಂಟು. ಇಂಜಿನಿಯರಿಂಗ್ ಓದ್ತಾ ಇದ್ದೇನೆ, ಅವನಿಗೂ ಇಂಟ್ರೆಸ್ಟ್ ಉಂಟು ಅದರ ಬಗ್ಗೆ. ಮಗಳು ಸಣ್ಣವಳು, ಈಗ ಅದರ ಅಷ್ಟು ಬೆಳವಣಿಗೆ ಆಗ್ಲಿಲ್ಲ. ಬರ್ತಾರೆ, ಒಟ್ಟಿಗೆ ಇರ್ತಾರೆ ತೋಟಗಳಲ್ಲಿ, ಏನಾದರೂ ಅವರಷ್ಟಕ್ಕೆ ಕೆಲಸ ಮಾಡಿಕೊಂಡು ಇರ್ತಾರೆ, ಮಾಡಬಹುದು ಅಂತ ಹೇಳಿ. ಈಗ ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡಿರುವಂತಹದ್ದು ಹೆಚ್ಚು ಹೆಚ್ಚು ಸೋಷಿಯಲ್ ಗ್ರೂಪ್ಗಳು ಆಗಿವೆ ಅಂತ ಹೇಳಿ. ಇಂಥ ಒಂದು ಕೃಷಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರ್ತವೆ, ಅದರ ಒಂದು ಸಂಪರ್ಕದಲ್ಲಿ ಅದರ ಒಂದು ಉಪಯೋಗವನ್ನು ನೀವು ಪಡೆದುಕೊಳ್ತಾ ಇದ್ದೀರಾ? ವಾಟ್ಸಪ್ ಗ್ರೂಪ್ ಉಂಟು, ಮತ್ತೆ ಇದ್ರ ಬಗ್ಗೆ ಹೆಚ್ಚಿನ ಯಾರು ಮಾಹಿತಿ ಯಾರು ಕೊಡುದಿಲ್ಲ. ಪ್ರಥಮವಾಗಿ ನಾವು ಸೋತಿದ್ದು ಕಾಳು ಮೆಣಸಲ್ಲಿ ಮಾಹಿತಿ ಕೊರತೆಯಿಂದ, ಯಾರು ಕೊಡುದಿಲ್ಲ. ಅವರವರಷ್ಟಕ್ಕೆ ಏನಾದ್ರು ಮಾಡ್ತಾರೆ, ಇನ್ನೊಬ್ರು ಮೇಲೆ ಬರುವುದು ಕೆಲವರ ಇದರ ಅಭಿಪ್ರಾಯದಲ್ಲಿ ಇಷ್ಟ ಇಲ್ಲ. ಆದ ಕಾರಣ ಮಾಹಿತಿ ಸಂಗ್ರಹಣೆ ವಿನಿಮಯ ಆಗುದಿಲ್ಲ, ತುಂಬಾನೇ ಕಷ್ಟ ಆಗ್ತದೆ. ಸರ್ಕಾರಗಳ ವತಿಯಿಂದ ಕೆಲವೆಲ್ಲ ಬರ್ತಾ ಉಂಟು, ತಿಳ್ಕೊಳ್ಬಹುದು. ತೋಟಗಾರಿಕೆ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ ಇಂಥ ಇದರಿಂದ ಬರ್ತಾ ಉಂಟು. ಅದನ್ನು ಆಧಾರವಾಗಿಟ್ಕೊಂಡು ನಾವು ನಮ್ಮಷ್ಟಕ್ಕೆ ಅದನ್ನು ಏನು ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದೇವೆ. ಯಾರಾದರೂ ಬಂದು ಕೇಳಿದ್ರೆ ಉತ್ತಮ ಸಲಹೆ ಕೊಡ್ತೇವೆ, ಈ ರೀತಿ ಮಾಡಬಹುದು ಅಂತೇಳಿ ಸಲಹೆ ಕೊಡ್ತೇವೆ. ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಒಂದು ಕಾಲದಲ್ಲಿ 600-700 ರೂಪಾಯಿವರೆಗೂ ಹೋಗಿತ್ತು ಕಿಲೋಗೆ, ಇತ್ತೀಚೆಗಂತೂ 250-300 ರೂಪಾಯಿಯಲ್ಲೇ ಇದೆ. ಏನು ಹೇಳಿ? ಮಧ್ಯವರ್ತಿಗಳ ಸಹವಾಸದಿಂದ ಅನ್ನಿಸಬಹುದು. ಯಾಕೆ ಅಂತ ಹೇಳಿದ್ರೆ, ಏನೋ ಒಂದು ಸರ್ಕಾರ ಒಂದು ಕಾನೂನು ತಂದ ತಕ್ಷಣ ಅದನ್ನೇ ಇವಾಗ ಬಂಡವಾಳವಾಗಿಸ್ಕೊಳ್ತಾರೆ. ನಮ್ಮ ಕಾಳು ಮೆಣಸಿಗೆ ನಾವೇ ಬೆಳೆ ಭರಿಸಬೇಕು ಹೊರತು, ಹೊರಗಿನವರನ್ನು ತಗೊಂಡು ನಾವು ಮತ್ತೆ ವಾಪಸ್ ರಫ್ತು ಮಾಡುವಂಥದ್ದು ತಪ್ಪು. ಆದ ಕಾರಣ ನಾವು ಕೃಷಿಗೆ ಒತ್ತು ಕೊಡುವಾಗ ಸರ್ಕಾರ ಆಗಲಿ, ರಾಜಕಾರಣಿಗಳಾಗಲಿ, ಯಾರೇ ಆಗಲಿ, ನಮ್ಮ ಕೃಷಿಯ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ನಿಗಾವಹಿಸಬೇಕು ಅಂತೇಳಿ ಅಭಿಪ್ರಾಯ ಹೇಳಬಹುದು. ಒಳ್ಳೆಯದು ವಿಜಯಾನಂದ ಶರ್ಮಾ ಅವರೇ ಹಾಗೂ ವೀಣಾ ಶರ್ಮಾ ಅವರೇ, ಆ ಕಾಳುಮೆಣಸು ಅದರಲ್ಲೂ ವಿಶೇಷವಾಗಿ ಕಸಿ ಕಾಳುಮೆಣಸಿನ ಕೃಷಿಯನ್ನು ನೀವು ಮಾಡಿಕೊಂಡು ಬಂದಿದ್ದೀರಿ, ಕಳೆದ 7 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೀರಿ. ನಿಮ್ಮ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಕಸಿ ಕಾಳುಮೆಣಸು ಕೃಷಿಯ ಅನುಭವ ಈ ಕುರಿತು ಬಂಟ್ವಾಳ ತಾಲೂಕಿನ ಪಂಜಿಕಲ್ಲು ಗ್ರಾಮದ ವೀಣಾ ಮತ್ತು ವಿಜಯಾನಂದ ಶರ್ಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ನನಸಾಗಿದೆ ಇಲ್ಲಿ ಗಾಂಧಿ ಕನಸು. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದ ಆದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

ಎರೆಹುಳು ಹಾಗೂ ಇನ್ನಿತರ ಹುಳಗಳ ಚಟುವಟಿಕೆಯೂ ಕೂಡ ಮಣ್ಣಿನಲ್ಲಿ ಜಾಸ್ತಿ ಇರ್ತವೆ. ಜೈವಿಕ ಗುಣವು ನೇರವಾಗಿ ಮತ್ತು ನಿರಂತರವಾಗಿ ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣಗಳೊಂದಿಗೆ ಸಂಬಂಧವನ್ನು ಹೊಂದಿದೆ. ಆ ಗುಣಗಳಲ್ಲಿ ಆಗುವಂತಹ ಬದಲಾವಣೆಯು ನೇರವಾಗಿ ಸೂಕ್ಷ್ಮ ಜೀವಿಗಳ ಮೇಲೆ ಆಗ್ತದೆ. ಸಸ್ಯಗಳು ಹಾಗೂ ಮಣ್ಣಿನ ಕಣಗಳ ನಡುವೆ ಇರುವಂತಹ ಕೊಂಡಿಗಳು ಈ ಸೂಕ್ಷ್ಮ ಜೀವಿಗಳು ಅಂತ ಹೇಳಬಹುದು. ಸಸ್ಯಗಳು ತಮ್ಮ ಆಹಾರವಾಗಿ ಮಣ್ಣಿನಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ತವೆ. ಸಸ್ಯ ಪೋಷಕಾಂಶಗಳು ನಿರಂತರವಾಗಿ ಸೂಕ್ಷ್ಮಜೀವಿಗಳ ಮುಖೇನ ನಡೀತದೆ. ಕೃಷಿ ಬೆಳೆಗೆ ಕೊಡುವಂತಹ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳು ಮೊದಲು ಸೂಕ್ಷ್ಮಜೀವಿಗಳ ಮೇಲೆ ಪ್ರಭಾವವನ್ನು ಬೀರ್ತವೆ. ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿರುವಂತಹ ಸರಳ ರಾಸಾಯನಿಕ ವಸ್ತುಗಳನ್ನು ಆಹಾರವಾಗಿ ಸೇವಿಸ್ತವೆ. ಈ ಸರಳ ರಾಸಾಯನಿಕ ವಸ್ತುಗಳನ್ನು ಸಸ್ಯಗಳು ಕೂಡ ತಮ್ಮ ಆಹಾರವಾಗಿ ಬೇರುಗಳ ಮುಖಾಂತರ ಹೀರಿಕೊಳ್ತವೆ. ಮಣ್ಣಿನಲ್ಲಿರುವ ಸಾವಯವ ವಸ್ತುಗಳಲ್ಲಿ ಸರಳ ರಾಸಾಯನಿಕಗಳು ಸಾವಯವ ರೂಪದಲ್ಲಿದ್ದರೆ ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿರುವಂತಹ ಸಾವಯವ ಪದಾರ್ಥಗಳನ್ನು ತಿಂದು ಸಾವಯವ ಇಂಗಾಲ ಮತ್ತು ಸ್ವಲ್ಪ ಪ್ರಮಾಣದ ಸರಳ ರಾಸಾಯನಿಕಗಳನ್ನು ತಮ್ಮ ದೇಹದ ಬೆಳವಣಿಗೆಗೆ ಉಪಯೋಗಿಸಿಕೊಳ್ಳುತ್ತವೆ. ಉಳಿದ ಸರಳ ರಾಸಾಯನಿಕಗಳನ್ನು ಮಣ್ಣಿಗೆ ಸೇರಿಸಲಾಗುತ್ತದೆ. ಈ ಸರಳ ರಾಸಾಯನಿಕಗಳನ್ನು ಬೇರುಗಳ ಮುಖಾಂತರ ಸಸ್ಯಗಳು ಹೀರಿಕೊಳ್ಳುತ್ತವೆ. ಹೀಗೆ ಸೂಕ್ಷ್ಮಜೀವಿಗಳು ಸಾವಯವ ವಸ್ತುವನ್ನು ರಾಸಾಯನಿಕವಾಗಿ ಪರಿವರ್ತಿಸುವಾಗ ಅಂಟು ದ್ರವಗಳು ಹಾಗೂ ಸಸ್ಯ ಬೆಳವಣಿಗೆ ಪ್ರಚೋದಕಗಳನ್ನು ಸ್ರವಿಸುತ್ತವೆ. ಅಂಟು ದ್ರವಗಳು ಮಣ್ಣಿನ ಕಣರಚನೆಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂತಹ ವಸ್ತುಗಳು. ಈ ಅಂಟು ದ್ರವಗಳಿಂದಾಗಿ ಕಣರಚನೆಯು ಸಸ್ಯ ಬೇರುಗಳ ಬೆಳವಣಿಗೆಗೆ ಸಹಕಾರಿಯಾಗಿದೆ ಹಾಗೂ ಸಸ್ಯ ಬೆಳವಣಿಗೆಯ ಪ್ರಚೋದಕಗಳು ಬೆಳೆಯ ಬೆಳವಣಿಗೆಗೆ ಸಹಕರಿಸುತ್ತವೆ. ಹಾಗೆಯೇ ಮಣ್ಣಿನ ರಾಸಾಯನಿಕ ಗುಣಗಳು ಸಸ್ಯ ಬೆಳವಣಿಗೆಗೆ ಪೂರಕವಾಗಿದ್ದರೆ ಮಣ್ಣು ಆರೋಗ್ಯವಾಗಿದೆ ಹಾಗೂ ಸಮತೋಲನದಲ್ಲಿ ಇದೆ ಅಂತ ಹೇಳಬಹುದು. ಸಸ್ಯ ಪೋಷಕಾಂಶಗಳ ದೊರೆಯುವಿಕೆ ಮಣ್ಣಿನ ರಾಸಾಯನಿಕ ಗುಣಗಳನ್ನು ಅವಲಂಬಿಸಿದೆ. ರಾಸಾಯನಿಕ ಗುಣಗಳಲ್ಲಿ ಮುಖ್ಯವಾದಂತಹದ್ದು ಮಣ್ಣಿನ ರಸಸಾರ. ಇದನ್ನು pH ಮಾಪಕದಿಂದ ಅಳಿತಾರೆ. ಈ ಮಾಪಕದಲ್ಲಿ 1-14 ಗುಣಾಂಕಗಳಿವೆ. ಈ ಮಾಪಕದ ಗುಣಾಂಕಗಳ ಆಧಾರದ ಮೇಲೆ ಮಣ್ಣನ್ನು 3 ವಿಭಾಗಗಳಾಗಿ ವಿಂಗಡಿಸಬಹುದು. ತಟಸ್ಥ ಮಣ್ಣು ಮಣ್ಣಿನ ರಸಸಾರ 6-8.5 ಇರ್ತದೆ. ಹುಳಿ ಮಣ್ಣು 6 ಕಡಿಮೆ ರಸಸಾರ. ಕ್ಷಾರೀಯ ಮಣ್ಣು 8.5 ಹೆಚ್ಚಿನ ರಸಸಾರ ಇರುವಂತಹ ಮಣ್ಣು. ಮಣ್ಣಿನ ರಸಸಾರ ಅಂದರೆ pH 6-8.5 ಇರುವಂತಹ ಮಣ್ಣನ್ನು ತಟಸ್ಥ ಮಣ್ಣು ಎಂದು ಕರೆಯಲಾಗ್ತದೆ. ಇವುಗಳಲ್ಲಿ ಪೋಷಕಾಂಶಗಳ ಚಕ್ರ ಅಂದರೆ ಸಾವಯವ ರೂಪದಿಂದ ಸರಳ ರಾಸಾಯನಿಕ ರೂಪಕ್ಕೆ ನಿರಂತರವಾಗಿ ಬದಲಾವಣೆ ನಡೀತಾ ಇರ್ತದೆ. ಹಾಗೆಯೇ ಸಸ್ಯಗಳ ಬೆಳವಣಿಗೆಗೂ ಅನುಕೂಲವಾಗುವುದರಿಂದ ಮಣ್ಣಿನಲ್ಲಿನ ರಾಸಾಯನಿಕ ರೂಪದ ಪೋಷಕಾಂಶಗಳು ಸಾವಯವ ರೂಪದಲ್ಲಿ ಸ್ಥಿರವಾಗುತ್ತವೆ. ಈ ಕ್ರಿಯೆ ನಿರಂತರವಾಗಿ ನಡೆಯುವಂತಹದ್ದು ಮಣ್ಣಿನ ಆರೋಗ್ಯದ ದೃಢತೆಯನ್ನು ತೋರಿಸುತ್ತದೆ. ಕೃಷಿ ಮಾಹಿತಿ ಪ್ರಸಾರವಾಯಿತು. ಪ್ರಸ್ತುತಿ TS ಪ್ರಸಾದ್. ಕೇಳುಗರೆ, ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 55,500 ರೂಪಾಯಿಗಳು. ಹೊಸ ಅಡಿಕೆ 40,000-47,000 ರೂಪಾಯಿಗಳು. ಕೋಕಾ 24,000-28,500 ರೂಪಾಯಿಗಳು. ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ 6,400-9,000 ರೂಪಾಯಿಗಳು. ತೆಂಗಿನಕಾಯಿ 1 ವರ್ಗ 1,016,000-20,000 ರೂಪಾಯಿಗಳು. ತೆಂಗಿನಕಾಯಿ 2 ವರ್ಗ 12,000-15,000 ರೂಪಾಯಿಗಳು. ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850-2,950 ರೂಪಾಯಿಗಳು. ಕಟ್ಟ ಸಾಂಬಾರ್ ಅಕ್ಕಿ 2,950-3,050 ರೂಪಾಯಿಗಳು. IR8 2,900-3,000 ರೂಪಾಯಿಗಳು. ಭತ್ತ ಆಮದು 1,750-1,950 ರೂಪಾಯಿಗಳು. ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,300-4,600 ರೂಪಾಯಿಗಳು. ಕೆಂಪು ಬೆಲ್ಲ 4,000-4,100 ರೂಪಾಯಿಗಳು. ಕಪ್ಪು ಬೆಲ್ಲ 4,100-4,650 ರೂಪಾಯಿಗಳು. ಮೆಣಸು ಕ್ವಿಂಟಾಲಿಗೆ 28,000-33,000 ರೂಪಾಯಿಗಳು. ಕಾಳುಮೆಣಸು ಕ್ವಿಂಟಾಲಿಗೆ 38,000-49,000 ರೂಪಾಯಿಗಳು. ಬಾಳೆಕಾಯಿ ಮೈಸೂರು 2,200-3,000 ರೂಪಾಯಿಗಳು. ಕದಳಿ ಬಾಳೆಕಾಯಿ 3,000-4,000 ರೂಪಾಯಿಗಳು. ಗಾಳಿ ಬಾಳೆಕಾಯಿ 3,000-3,500 ರೂಪಾಯಿಗಳು. ನೇಂದ್ರ ಬಾಳೆ ಪ್ರತಿ ಕ್ವಿಂಟಾಲಿಗೆ 3,400 ರಿಂದ 4,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಕೇಳುಗರೆ, ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಿಸಾನ್ ವಾಣಿಯಲ್ಲೇ ಸಂಜೆ 6:50 ಜೇನು ಕೃಷಿ ಅನುಭವದ ಕುರಿತು ಬೆಳ್ತಂಗಡಿಯ ಆಲಡ್ಕದ ಶ್ಯಾಮ್ ಸುಂದರ್ ಭಟ್ ಅವರೊಂದಿಗೆ ಸಂದರ್ಶನವನ್ನ ಕೇಳಲಿದ್ದೀರಿ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಸಾಯಂಕಾಲ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.